ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಪದ್ಧತಿಗಳು ಹಾಗೂ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಶುಂಠಿ ಬೆಳೆ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆಯಾಗಿದೆ. ಜಿಲ್ಲೆಯಾದ್ಯಂತ ಹೆಚ್ಚು ಪ್ರದೇಶದಲ್ಲಿ ಈ ಶುಂಠಿ ಬೆಳೆಯನ್ನು ಬೆಳೆಯಲಾಗುತ್ತೆ. ವಾಣಿಜ್ಯಿಕವಾಗಿಯೂ ಕೂಡ ನಮ್ಮ ಕೃಷಿಕರಿಗೆ ಒಂದಷ್ಟು ಹಣವನ್ನು ತಂದುಕೊಡ್ತಾ ಇರತಕ್ಕಂಥ ಬೆಳೆ ಅಂತ ಹೇಳಿದರೆ ಅದು ಶುಂಠಿ ಬೆಳೆ. ಶುಂಠಿ ಬೆಳೆಗೆ ನಮ್ಮ ಕೇಳುಗರು ಗಮನವನ್ನು ಹರಿಸಬೇಕು. ಸಾಕಷ್ಟು ಬಂಡವಾಳವನ್ನು ನಮ್ಮ ಕೃಷಿಕರು ಹಾಕ್ತಾರೆ. ಪ್ರತಿ ವರ್ಷವೂ ಕೂಡ ಈ ಫೆಬ್ರವರಿ ತಿಂಗಳಿನಿಂದ ಬಿತ್ತನೆ ಪ್ರಾರಂಭ ಆದರೆ ಬಹುತೇಕ ಏಪ್ರಿಲ್ ತಿಂಗಳವರೆಗೂ ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಆಗಿರ್ಬೋದು, ಬಿತ್ತನೆ ಬೀಜಕ್ಕಾಗಿರ್ಬೋದು, ಅದಕ್ಕೆ ಬೇಕಾದಂತಹ ಗೊಬ್ಬರಗಳು ಹಾಗೂ ಇತರ ಪರಿಕರಗಳಾಗಿರ್ಬೋದು, ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಹೀಗೆ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಶುಂಠಿ ಬೆಳೆಗೆ ಬಂಡವಾಳವನ್ನು ಹಾಕಲಾಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳವನ್ನು ಹಾಕಿದ ಮೇಲೆ ಒಂದು ಉತ್ತಮವಾದಂತಹ ಬೆಳೆಯನ್ನು ಪಡೆದುಕೊಳ್ಳಬೇಕಾದಂಥದ್ದು ನಮ್ಮ ಕೃಷಿಕರ ಜವಾಬ್ದಾರಿ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಯಾವೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವ ಮೂಲಕ ಒಂದು ಉತ್ತಮವಾದ ಶುಂಠಿ ಬೆಳೆಯನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ ಈ ಶುಂಠಿ ಬೆಳೆಯ ಪರಿಸ್ಥಿತಿ ಹೇಗಿದೆ? ತಾವು ಹೇಳಿದಂಗೆ ಇದು ಒಂದು ಪ್ರಮುಖವಾದಂತಹ ಸಾಂಬಾರು ಬೆಳೆ, ಮಸಾಲಾ ಬೆಳೆಗಳಲ್ಲಿ ಒಂದಾಗಿದೆ ಶುಂಠಿ. ಇದನ್ನು ಮುಖ್ಯ ಬೆಳೆಯಾಗಿಯೂ ಬೆಳಿಬೋದು, ಮತ್ತು ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ತೆಂಗು ಕಾಫಿ ಕಿತ್ತಲೆ ತೋಟದಲ್ಲೂ ಸಹ ನಮ್ಮ ರೈತ ಬಾಂಧವರು ಬೆಳೀತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಅಂದಾಜು 7,000 ಹೆಕ್ಟರ್ ಪ್ರದೇಶದವರೆಗೆ ಇದು ಶುಂಠಿ ಬೆಳೀತಾ ಇದ್ದೀವಿ. ಇದು ಮುಖ್ಯವಾಗಿ ಅಡುಗೆಗೆ ಉಪಯೋಗಿಸೋದಲ್ಲದೆ ಔಷಧಿಗೂ ಸಹ ಇದನ್ನು ಉಪಯೋಗಿಸ್ಬೋದು. ಸಾಂಬಾರು ಪದಾರ್ಥವಾಗಿ ಅಡುಗೆಗೂ ಉಪಯೋಗಿಸ್ತೀವಿ. ಉಪ್ಪಿನಕಾಯಿ, ಶುಂಠಿ ಪುಡಿ, ತಂಪು ಪಾನೀಯ ಮಾಡುತ್ತಾ ಅದರಲ್ಲೂ ಸಹ ನಾವು ಉಪಯೋಗಿಸ್ತೀವಿ. ಇದರಲ್ಲಿ ಮುಖ್ಯವಾಗಿ ಓಲಿಯೋ ರೈಸಿನ್ ಅಂತ ಒಂದು ಎಣ್ಣೆ ಪದಾರ್ಥ ಇರುತ್ತೆ. ಇದು ಫ್ಲೇವರ್ ಆಗಿ ಅಡುಗೆಗೆ ಉಪಯೋಗಿಸ್ಬೋದು. ಆಮೇಲೆ ಫಾರ್ಮಸ್ಯೂಟಿಕಲ್ ಫೀಲ್ಡಲ್ಲೂ ಸಹ ಇದನ್ನು ಉಪಯೋಗಿಸ್ತೀವಿ. ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಕೇರಳದಲ್ಲಿ ಅತ್ಯಂತ ಹೆಚ್ಚು ಬೆಳೆಯುವಂಥದ್ದು ಶುಂಠಿ. ನಮ್ಮ ರಾಜ್ಯದಲ್ಲೂ ಸಹ ತುಂಬ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ. ಇದಲ್ಲದೇ ಬೇರೆ ಉತ್ತರ ಭಾರತದ ರಾಜ್ಯಗಳು, ಮೇಘಾಲಯ, ಅರುಣಾಚಲ ಪ್ರದೇಶ, ಮಿಜೋರಾಂ ಮುಂತಾದ ಕಡೆಯೂ ಸಹ ಬೆಳೀತಾ ಇದ್ದಾರೆ ರೈತರು. ಇವಿಷ್ಟು ಶುಂಠಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಪ್ರಮುಖವಾಗಿ ಶುಂಠಿ ಬೆಳೆಯನ್ನ ಮಾಡಲಾಗುತ್ತೆ? ಬಹುತೇಕ ಎಷ್ಟು ವಿಸ್ತೀರ್ಣದಲ್ಲಿ ಶುಂಠಿ ಬೆಳೆಯನ್ನ ಹಾಸನ ಜಿಲ್ಲೆಯಲ್ಲಿ ಮಾಡಲಾಗುತ್ತೆ? ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ಬೆಳೀತಾ ಇದೆ ಶುಂಠಿ. ಅಂದಾಜು 7,000 ಹೆಕ್ಟರ್ ಪ್ರದೇಶದವರೆಗೆ ಶುಂಠಿ ಬೆಳೀತಾ ಇದ್ದಾರೆ. ಪ್ರತಿ ವರ್ಷ ಬೆಳೆಯುತ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಲ್ವಾ. ಬಿತ್ತನೆ ಸಮಯ ಆಗಿರ್ಬೋದು, ಆನಂತರದ ಚಟುವಟಿಕೆಗಳಾಗಿರ್ಬೋದು, ಇನ್ನು ಅದನ್ನ ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಹೆಚ್ಚು ಕಾರ್ಮಿಕರು ಬೇಕಾಗ್ತಾರೆ. ಆನಂತರ ಅದನ್ನ ಶುಂಠಿಯನ್ನು ತೊಳೆಯುವಂತಹ ಒಂದು ಪ್ರಕ್ರಿಯೆ ಇರುತ್ತೆ, ಅಲ್ಲೂ ಕೂಡ ಹೆಚ್ಚು ಕೃಷಿ ಕಾರ್ಮಿಕರ ಅಗತ್ಯ ಇಲ್ಲಿ ಬೀಳುತ್ತೆ. ಹಾಗಾಗಿ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಒಂದು ಬೆಳೆಯಾಗಿಯೂ ಕೂಡ ಇದು ಇದೆ. ಇನ್ನು ಈ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಥವಾ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಉತ್ತಮವಾದಂಥ ಇಳುವರಿಯನ್ನು ಪಡೆಯಬಹುದು? ಮೊದಲನೇದಾಗಿ ಶುಂಠಿ ಚೆನ್ನಾಗಿ ನೀರು ಬಸ್ದೋಗುವಂಥ ಮಣ್ಣಿನ ಪ್ರದೇಶದಲ್ಲಿ ಬೆಳಿಬೋದಾಗಿದೆ. ಮರಳು ಮಿಶ್ರಿತ ಗೋಡು, ಜೇಡಿ ಮಣ್ಣು, ಕೆಂಪು ಮಣ್ಣು ಇಂಥ ಕಡೆ ಬೆಳಿಬೋದು. ಸಾವಯವ ಅಂಶ ಮಣ್ಣಲ್ಲಿ ಜಾಸ್ತಿ ಇದ್ರೆ ಇದು ಶುಂಠಿ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇದು ಒಂದು ಹೆಚ್ಚು ಪೋಷಕಾಂಶಗಳನ್ನ ಹೀರ್ಕೊಳ್ಳುವಂತ ಒಂದು ಬೆಳೆ, ಅಂದ್ರೆ ಇಂಗ್ಲಿಷಲ್ಲಿ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ. ಹಂಗಾಗಿ ಇದನ್ನ ಪ್ರತಿ ವರ್ಷ ಬೆಳೆಯೋದು ಸೂಕ್ತ ಅಲ್ಲ. ಈ ವರ್ಷ ಶುಂಠಿ ಬೆಳೆದ್ರೆ ಮುಂದಿನ ಸೀಸನ್ ಅಲ್ಲಿ ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಮಣ್ಣಿನ ಫಲವತ್ತತೆನ ಮೈಂಟೈನ್ ಮಾಡ್ಕೋಬಹುದು. ಆನಂತರ ಎಲ್ಲಾ ಪ್ರದೇಶದಲ್ಲೂ ಬೆಳಿಬಹುದು. ನೀರಾವರಿ ಇದ್ರೆ ಫೆಬ್ರವರಿಯಿಂದನೇ ಪ್ರಾರಂಭ ಆಗುತ್ತೆ, ಮಳೆ ಆಶ್ರಯದಲ್ಲಿ ಮೇ ಜೂನ್ ಇಂದ ನಾವು ಬಿತ್ತನೆ ಮಾಡ್ಕೋಬಹುದು. ಇದರಲ್ಲಿ ಬೇರೆ ಬೇರೆ ತಳಿಗಳಿದಾವೆ, ಸ್ಥಳೀಯ ತಳಿಗಳು ಇದಾವೆ, ಆಮೇಲೆ ಸುಧಾರಿತ ತಳಿಗಳು ಇದಾವೆ. ಸ್ಥಳೀಯ ತಳಿಗಳಲ್ಲಿ ರಿಯೋಡಿಜೆನೇರೋ ಅಂತ ಒಂದಿದೆ, ಮಾರನ್ ಅಂತಿದೆ, ಹಿಂಗೆ ಸುಮಾರು ಇದಾವೆ. ಆಮೇಲೆ ಸುಧಾರಿತ ತಳಿಗಳು ISR, ವರದ, ಸುಪ್ರಭ, ಸುರುಜಿ, ಸುರವಿ ಇಂಥವೆಲ್ಲ ಇದಾವೆ. ISR ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಅಂತ ಅವರು ಮಾಡಿರೋದು. ಇದನ್ನ ಆಗ್ಲೇ ಹೇಳ್ದಂಗೆ ಮೇ ತಿಂಗಳ ಪ್ರಾರಂಭದಿಂದ ನಾವು ಬಿತ್ತನೆ ಮಾಡಬಹುದು ಮಳೆಗಾಲ ಆದ್ರೆ. ನೀರಾವರಿ ವ್ಯವಸ್ಥೆ ಅನುಕೂಲ ಇದ್ರೆ ಫೆಬ್ರವರಿಯಿಂದನೇ ಮಾಡ್ಕೋಬಹುದು. ಈಗ ಆಲ್ರೆಡಿ ಬಿತ್ತನೆ ಶುರು ಮಾಡಿ ಫೆಬ್ರವರಿಯಿಂದ 2-3 ತಿಂಗಳ ಹಿಂದಿಂದನೇ ಬಿತ್ತನೆ ಮಾಡಿದ್ದಾರೆ. ಇದು ಒಂದು 200-230 ದಿನಗಳ ಬೆಳೆ, ಇದು ಒಂದು ವರ್ಷದೊಳಗೆ ಬರುತ್ತೆ. ತಾವು ಒಂದಷ್ಟು ತಳಿಗಳನ್ನ ಹೇಳಿದ್ರಿ, ಆ ತಳಿಗಳ ವಿಶೇಷತೆಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ಸುಧಾರಿತ ತಳಿಗಳು ಸರಾಸರಿ ಇಳುವರಿ ಒಂದು 22 ಟನ್ ವರೆಗೂ ಬರುತ್ತೆ ಹೆಕ್ಟರಿಗೆ, ಅಂದ್ರೆ ಎಕರೆಗೆ ಒಂದು 8-10 ಟನ್ನು. ಸ್ಥಳೀಯ ತಳಿಗಳಾದ್ರೆ 9-16 ಟನ್ ವರೆಗೆ ಬರುತ್ತೆ ಹೆಕ್ಟರಿಗೆ, ಎಕರೆಗೆ ಅಂದ್ರೆ ಒಂದು 7-10 ಟನ್ ವರೆಗೆ ಬರುತ್ತೆ. ಆಮೇಲೆ ದಿನಗಳು ಅಷ್ಟೇ, ಗರಿಷ್ಠ ಒಂದು 200-230 ದಿನದಲ್ಲಿ ಇದು ಬೆಳೆ ಪೂರ್ಣ ಬಿತ್ತನೆಯಿಂದ ಹಿಡಿದು ಕಟಾವು ಮಾಡೋವರೆಗೆ ಬರುತ್ತೆ. ಹಾ, ಇದರಲ್ಲಿ ಒಣಗಿದ ಶುಂಠಿ ಮಾಡೋದಾದ್ರೆ 20% ವರೆಗೆ ನಾವು ಒಣಗಿದ ಶುಂಠಿ ಸಿಗುತ್ತೆ ಅಷ್ಟೇ, ಅದು ಇಂಪಾರ್ಟೆನ್ಸ್. ಓಲಿಯೋ ರೈಸಿನ ಒಂದು 6-8% ಇರುತ್ತೆ ಶುಂಠಿ ಬೆಳೆಯಲ್ಲಿ. ಇದಿಷ್ಟು ಇವುಗಳ ವಿಶೇಷತೆ. ಹೌದು, ನಮ್ಮ ಭಾಗದಲ್ಲಿ ಯಾವ ತಳಿಯನ್ನ ಹೆಚ್ಚಾಗಿ ಹಾಕೊಳ್ತಾರೆ ಸರ್, ಮತ್ತೆ ಯಾವ್ದು ಸೂಕ್ತವಾದಂತ ತಳಿ? ಮಾರನ್ನು, ರಿಯೋಡಿಜೆನೇರೋ ಇಂಥ ಸ್ಥಳೀಯ ತಳಿಗಳನ್ನು, ISR ವರದನು ಬೆಳೀತಾರೆ. ಆಮೇಲೆ ಜಮೀನು ಉಳುಮೆ ಮಾಡಬೇಕು, ಒಂದು 4-5 ಬಾರಿ ಉಳುಮೆ ಮಾಡಿ ಅದನ್ನ ಪುಡಿ ಮಾಡಿಬಿಟ್ಟು ಇದು ಪಾತಿ ಮಾಡ್ಕೋಬೇಕು. 50 cm ಎತ್ತರ, 1 meter ಅಗಲ ಮಡಿ, ಉದ್ದ ಎಷ್ಟು ಬೇಕೋ ಅಷ್ಟು, ನಮಗೆ ಎಷ್ಟು ಜಾಗ ಇರುತ್ತೋ ಅಷ್ಟು ಮಾಡಿಕೊಂಡು ಮಾಡ್ಕೊಳ್ಬೇಕು. ಇದು ಏರು ಮಡಿಯಲ್ಲಿ ಹಾಕೋಂಥದ್ದು, ಅಂದರೆ ನೀರು ಚೆನ್ನಾಗಿ ಬಸ್ತು ಹೋಗ್ಬೇಕು, ಮಧ್ಯ ಕಾಲುವೆಗಳನ್ನು ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಮಾಡಿದರೆ ಗೆಡ್ಡೆ ಕೊಳೆಯೋಂಥ ರೋಗ, ದುಂಡಾಣು ರೋಗ ಇಂಥವನ್ನೆಲ್ಲ ನಾವು ತಡೆಗಟ್ಬೋದು ನೀರು ಬಸ್ತು ಹೋಗಂಗೆ ಮಾಡ್ಕೊಂಡ್ರೆ. ಆಮೇಲೆ ಪಾರದರ್ಶಕ ಪಾಲಿಥಿನ್ ಹಾಳೆನ ಹಾಸ್ಬಿಟ್ಟು ನಾವು ಮಣ್ಣನ್ನ ಮುಚ್ತೀವಿ ಒಂದ್ ಸ್ವಲ್ಪ ದಿನಕ್ಕೆ, ಅಂದ್ರೆ ಒಂದ್ 40 ದಿನದವರೆಗೆ ಮುಚ್ತೀವಿ. ಇದಕ್ಕೆ ಸೋಲರೈಸೇಷನ್ ಅಂತ ಹೇಳ್ತಾರೆ. ಇದು ಒಳಗಡೆ ಮಣ್ಣು ಬಿಸಿ ಆಗ್ಬಿಟ್ಟು ಅದ್ರಲ್ಲಿರೋ ರೋಗಾಣುಗಳು ಇವೆಲ್ಲ ಸತ್ತೋಗ್ಬಿಟ್ಟು ಮಣ್ಣಿಂದ ಯಾವ್ದೇ ರೋಗ, ಕೊಳೆಯೋ ರೋಗ, ಗೆಡ್ಡೆ ಕೊಳೆಯೋ ರೋಗ ಯಾವ್ದು ಬರಲ್ಲ. ಇದೊಂದು ಮಾಡ್ಬೋದು. ಆಮೇಲೆ ಬಿತ್ತನೆ ಆದ್ಮೇಲೆ ಹೊದಿಕೆ ಮಾಡ್ಬೇಕು, ತ್ಯಾಜ್ಯ ವಸ್ತುಗಳಿಂದ ಹೊದಿಕೆ ಮಾಡಿದ್ರಿಂದ ನೀರಿನ ಅಂಶನೂ ನಾವು ಇದ್ ಮಾಡ್ಕೋಬಹುದು, ಆವಿ ಆಗದಿದ್ದಂಗೆ ನೋಡ್ಕೋಬಹುದು. ಆಮೇಲೆ ಕಳೆಗಳನ್ನು ಸಹ ನಿಯಂತ್ರಣ ಮಾಡ್ಕೋಬಹುದು, ತೇವಾಂಶನೂ ಮಾಡ್ಬೋದು. ಇದು ಒಂದು 10-12 ಟನ್ನು ಹೊದಿಕೆ ಮಾಡೋದಕ್ಕೆ ಸೊಪ್ಪು ಎಲ್ಲ ಬೇಕಾಗುತ್ತೆ. ಆಮೇಲೆ ಭತ್ತದ ಹುಲ್ಲನ್ನು ಸಹ ಹಾಕ್ತಾರೆ. ಆಮೇಲೆ ಅಂತರ ಬೇಸಾಯನೂ ಸಹ ಮಾಡ್ಕೋಬೇಕಾಗುತ್ತೆ, ಅದೇ ಮಧ್ಯ 2-3 ಸಲ ಕಳೆ ತೆಗಿಯೋದು, ನೀರು ನಿಲ್ದಿದ್ದಂಗೆ ನೋಡ್ಕೋಬೇಕು. ನೀರು ಹೆಚ್ಚು ನಿಂತರೆ ಮಳೆಗಾಲದಲ್ಲಿ ಅದು ಬಸ್ದು ಹೋಗಂಗೆ ನೋಡ್ಕೊಳಂಗೆ ಬಸಿಗಾಲವ ಮಾಡ್ಕೋಬೇಕು. ಆನಂತರ ಮಣ್ಣು ಏರ್ ಹಾಕ್ತಾ ಇರಬೇಕು, ಗೆಡ್ಡೆಗಳ ಮೇಲೆ ಕಾಣಿಸ್ತಿದ್ದಂಗೆ ಮಣ್ಣಿಂದ ಮುಚ್ತಾ ಇದ್ರೆ ನಾಟಿ ಮಾಡಿ 40 ದಿನಕ್ಕೆ ಮತ್ತೆ 90 ದಿನಕ್ಕೆ, 1.5-3 ತಿಂಗಳು ಇದರಲ್ಲಿ ಕಳೆ ತೆಗೆದು ಮಣ್ಣು ಏರ್ ಹಾಕೊಳ್ಳೋಂಥದ್ದು. ಆನಂತರ ಅವಾಗಲೇ ಹೇಳ್ದಂಗೆ ನಾನು ಇದು ತುಂಬಾ ಎಕ್ಸಾಸ್ಟಿವ್ ಕ್ರಾಪ್, ಪೋಷಕಾಂಶಗಳನ್ನ ಜಾಸ್ತಿ ಹೀರ್ಕೊಂಡು ಮಣ್ಣನ್ನ ಬರಡು ಮಾಡುತ್ತೆ. ಅದಕ್ಕೋಸ್ಕರ ಬೆಳೆ ಪರಿವರ್ತನೆ ಮಾಡಲೇಬೇಕು. ಈಗ ಒಂದ್ಸಲ ಶುಂಠಿ ಬೆಳೆದ್ಮೇಲೆ ಬೇರೆ ಬೆಳೆ, ಈಗ ಮರಗೆಣಸು, ರಾಗಿ, ಭತ್ತ, ಎಳ್ಳು, ಮುಸ್ಕಿನ ಜೋಳ, ತರಕಾರಿ ಇವನ್ನ ಪರ್ಯಾಯ ಬೆಳೆಯಾಗಿ ಬೆಳ್ಕೊಂಡ್ರೆ ಮಣ್ಣಿನ ಫಲವತ್ತತೆನ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು. ಕೆಲವೊಂದು ಬೆಳೆಗಳನ್ನ ಬೆಳಿಬಾರ್ದು, ಉದಾಹರಣೆಗೆ ಟೊಮೆಟೊ, ಆಲೂಗೆಡ್ಡೆ, ಮೆಣಸಿನ್ಕಾಯಿ, ಬದನೆಕಾಯಿ, ಶೇಂಗಾ ಇವನ್ನೆಲ್ಲ ಬೆಳಿಬಾರ್ದು. ಯಾಕೆ ಅಂತಂದ್ರೆ ಇವು ಇವೂ ಸಹ ಶುಂಠಿಗೂ ರೋಗ ಬರುವಂತದ್ದು, ಇವಕ್ಕೂ ಸಹ ರೋಗ ಬರುತ್ತೆ, ಜಾಸ್ತಿ ಉಲ್ಬಣ ಆಗುತ್ತೆ, ತುಂಬಾ ಲಾಸ್ ಆಗುತ್ತೆ. ಒಂದು ಎಕರೆಗೆ 600 kg ಬಿತ್ತನೆ ಶುಂಠಿ, ಬಿತ್ತನೆ ಶುಂಠಿ ಬೇಕಾಗತ್ತೆ. ಆಮೇಲೆ 1 ಎಕರೆಗೆ 10 tons ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಬೇಕಾಗತ್ತೆ. ಆಮೇಲೆ ಸಾರಜನಕ, ರಂಜಕ, ಪೊಟ್ಯಾಶೋ 40-20-20 kg ಬೇಕಾಗತ್ತೆ 1 ಎಕರೆಗೆ. ಇದು ನಾಟಿ ಮಾಡಿ ಉಳುಮೆ ಮಾಡಿ ಆದ್ಮೇಲೆ ಸಾವಯವ ಗೊಬ್ಬರ ಎಲ್ಲ ಮಣ್ಣಿಗೆ ಸೇರಿಸಿ ಸಸಿ ಮಡಿ ಮಾಡಿ 5-3 meters ಉದ್ದ, 90 cm ಅಗಲ, ಅಂದ್ರೆ 3 feet 1 meter ಅಗಲ, ಆವಾಗ್ಲೇ ಹೇಳ್ದಂಗೆ ಮಡಿ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಬಿತ್ತನೆ ಶುಂಠಿಯನ್ನ ಒಂದು 15-20 grams ತುಂಡುಗಳನ್ನು ಮಾಡ್ಕೊಂಡು ಅದು ಬೀಜೋಪಚಾರ ಮಾಡಬೇಕು. ಮೊದಲೇ 2 grams ಬ್ಲೀಚಿಂಗ್ ಪೌಡರು, ಆಮೇಲೆ ಮೆಟಲೆಕ್ಸಿಲ್ M72 ಅಂತ ಸಿಗುತ್ತೆ, ಶಿಲೀಂದ್ರನಾಶಕ, ಆಮೇಲೆ ಸ್ಟ್ರೆಪ್ಟೋಸೈಕ್ಲಿನ್ 1 gram ಮಿಶ್ರಣ ಮಾಡಿ ಅದರಲ್ಲಿ ಅದ್ದಬೇಕು. ನೀರಲ್ಲಿ 30 minutes ಅದ್ದುಬಿಟ್ಟು ತೆಗೆದು ಅದನ್ನು ಆರಿಸ್ಬಿಟ್ಟು ಆನಂತರ ಬಿತ್ತನೆ ಮಾಡಬೇಕು. ಇದರಿಂದ ಗೆಡ್ಡೆ ಕೊಳೆಯೋ ರೋಗ, ಆಮೇಲೆ ಕೀಟಗಳ ಬಾಧೆನೂ ಸಹ ಇದಕ್ಕೆ ಕಡಿಮೆ ಆಗುತ್ತೆ. ಅನಂತರ ಗೊಬ್ಬರ ಹಾಕಬೇಕಾದ್ರೆ ಅವಾಗ ಹೇಳ್ದಂಗೆ 1/2 ಸಾರಜನಕನ ಬಿತ್ತನೆ ಮಾಡೋ ಟೈಮಲ್ಲಿ, ಆಮೇಲೆ 1-1.5 tons ಬಿಟ್ಬಿಟ್ಟು ಉಳಿದಿದ್ದ ಸಾರಜನಕನ ಕೊಡಬೇಕಾಗತ್ತೆ. ಆಮೇಲೆ ನೀರಾವರಿ ನೋಡ್ಕೊಂಡು, ನಾವು ಕಂಡೀಷನ್ ನೋಡ್ಕೊಂಡು 6-8 days ಒಂದ್ಸಲ ನೀರು ಹಾಸ್ಬೇಕು. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು, ಹನಿ ನೀರಾವರಿ ಮಾಡ್ಕೊಂಡ್ರೆ. ಅದೇ ಅವಾಗಲೇ ಹೇಳಿದ್ನಲ್ಲ, ಒಂದೇ ಬೆಳೆನ ಪದೇ ಪದೇ ಬೆಳಿಬಾರ್ದು, ಅದು ತುಂಬ ಮುಖ್ಯ. ಬೆಳೆ ಪರಿವರ್ತನೆ ಮಾಡ್ಕೋಬೇಕು. ಅಂತರ ಬೆಳೆಯಾಗಿ ಅಡಿಕೆ ತೋಟ, ಕಾಫಿ ತೋಟ, ತೆಂಗಿನ ತೋಟ ಇದರಲ್ಲೂ ಸಹ ಬೆಳ್ಕೋಬಹುದು. ಈ ಶುಂಠಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂದ್ರೆ, ಮಲ್ಚಿಂಗ್ ಒಂದು ಹೊದಿಕೆ ಮಾಡೋಂಥದ್ದು, ಅದರಿಂದನೂ ಸಹ ಗೊಬ್ಬರ ಬರುತ್ತೆ. ಆನಂತರ ಕೊಟ್ಟಿಗೆ ಗೊಬ್ಬರ ಮಿಕ್ಸ್ ಮಾಡೋಂಥದ್ದು, ಆಮೇಲೆ ರಾಸಾಯನಿಕ ಗೊಬ್ಬರ ಅವಾಗೆ ಹೇಳಿದೆ 40-20-20 kg 1 ಎಕರೆಗೆ, ಅದನ್ನು ಸಹ ಸಾರಜನಕ ಮಾತ್ರ 2 doses ಅಪ್ಲೈ ಮಾಡೋಂಥದ್ದು. ಆಮೇಲೆ ಇನ್ನು ಶುಂಠಿ ಸ್ಪೆಷಲ್ ಅಂತ, ಜಿಂಜರ್ ಸ್ಪೆಷಲ್ ಅಂತನೂ ಸಹ ಒಂದು ಸಿಗುತ್ತೆ, ಅರ್ಕ ಮೈಕ್ರೋಬೆಲ್ ಕನ್ಸರ್ಷಿಯಂ ಆ ಥರದ್ದೆಲ್ಲ, ಅದೇ ಥರ ಜುಂಜರ್ ಸ್ಪೆಷಲ್ ಅಂತನೂ ಸಿಗುತ್ತೆ. ಅದನ್ನು ಸಹ ನೀರಿಗೆ ಮಿಕ್ಸ್ ಮಾಡಿ ಸಿಂಪರಣೆನೂ ಮಾಡ್ಬೋದು, ಅಥವಾ ಮಣ್ಣಿಗೂ ಸಹ ಅದನ್ನು ಅಪ್ಲೈ ಮಾಡ್ಬೋದು. ಪೋಷಕಾಂಶ ನಿರ್ವಹಣೆ ಅಂದರೆ ಇಷ್ಟೇ. ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ, ಸಾರಜನಕ, ರಂಜಕ, ಪೊಟ್ಯಾಶೋ 40-20-20 ಬರಬೇಕು. ಯಾವ್ದಾದ್ರು ಕಾಂಪ್ಲೆಕ್ಸ್ ಅದು ಲೆಕ್ಕ ಹಾಕೊಂಡು ಇಷ್ಟು ಬರಂಗೆ ಹಾಕಬೇಕಾಗತ್ತೆ. ಈ ಶುಂಠಿ ಬೆಳೆಯ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಹೆಚ್ಚು ಕಳೆ ಬರ್ತಕ್ಕಂಥದ್ದು, ಈ ಕಳೆಯನ್ನ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು? ಬಿತ್ತನೆಗೆ ಮುಂಚೆ ನಾವು ಉಳುಮೆ ಮಾಡಿರ್ತೀವಿ, ಆನಂತರ ಅದು ಸೋಲರೈಸೇಷನ್ ಮಾಡಿರ್ತೀವಿ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಎಲ್ಲರೂ ಮಾಡಲ್ಲ ಸೋಲರೈಸೇಷನ್. ನಾಟಿ ಆದ್ಮೇಲೆ ನಾವು ಅದನ್ನ ಮಲ್ಚಿಂಗ್ ಮಾಡ್ತೀವಿ, ಆಗ್ಲೇ ಹೊದಿಸೋದು ಅಂತ ಹೇಳಿದ್ನಲ್ಲ, ಈಗ ತ್ಯಾಜ್ಯ ವಸ್ತುಗಳಿಂದ, ಒಣಗಿದ ಎಲೆ, ಭತ್ತದ ಹುಲ್ಲು ಇದರಿಂದ ಮುಚ್ಚಿರ್ತೀವಿ. ಇದರಿಂದ ಸಹ ಕಳೆ ಕಡಿಮೆ ಆಗುತ್ತೆ. ಬಂದಂತ ಕಳೆನ ಮ್ಯಾನ್ಯಲ್ ಆಗಿನೇ ನಾವು ಕಿತ್ತರೆ ಒಳ್ಳೇದು, ತೆಗೆದ್ರೆ ಒಳ್ಳೇದು. ಯಾಕೆಂದ್ರೆ ಕೀಟನಾಶಕನ ಉಪಯೋಗಿಸಬಹುದು, ಉಪಯೋಗಿಸಕ್ಕಿಂತ ಮ್ಯಾನ್ಯಲ್ ಮಾಡೋದೇ ಒಳ್ಳೇದು. ಕಡಿಮೆ ಅವಧಿಯ ಬೆಳೆ ಆಗಿರೋದ್ರಿಂದ ಅಡಿಗೆಗೆಲ್ಲ ಉಪಯೋಗಿಸೋದ್ರಿಂದ ಕೀಟನಾಶಕ ಕಡಿಮೆ ಮಾಡಿದ್ರೆ ಒಳ್ಳೆ, ಕಳೆನಾಶಕವನ್ನ ಬಿಟ್ಟು ನಾವು ಕಳೆನಾಶಕ ಕಡಿಮೆ ಮಾಡಿದ್ರೆ ಒಳ್ಳೇದು. ಇನ್ನು ಶುಂಠಿಗೆ ಯಾವೆಲ್ಲ ರೋಗಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ, ಅವು ಬಂದಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು? ಈ ರೋಗಗಳು ಮುಖ್ಯವಾಗಿ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ, ಆಮೇಲೆ ಗೆಡ್ಡೆ ಕೊಳೆಯ ರೋಗ ಅಂತ ಬರುತ್ತೆ. ಇದರಲ್ಲಿ ಎಲೆ ಚುಕ್ಕಿ ರೋಗ ಅಂತಂದ್ರೆ ತಿಳಿ ಹಳದಿ ಬಣ್ಣದ ಚುಕ್ಕೆ ಕಾಣಿಸುತ್ತೆ ಎಲೆ ಮೇಲೆ, ಸಣ್ಣಕ್ಕೆ ವೃತ್ತಾಕಾರದಲ್ಲಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಕಾಣಿಸುತ್ತೆ. ಇದು ಅಗಲ ಆಗ್ತಾ ಆಗ್ತಾ ಆಗ್ತಾ ಎಲೆಗಳು ಒಣಗ್ಕೊಂಡು ಹೋಗ್ತವೆ. ಇದನ್ನ ಹತೋಟಿ ಮಾಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗುತ್ತೆ, ತಾಮ್ರದ ಆಕ್ಸಿಕ್ಲೋರೈಡ್, 3 grams 1 liter ಅದನ್ನ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬಹುದು. ಇದಕ್ಕೆ ಪರ್ಯಾಯವಾಗಿ ಬೋರ್ಡೋ ದ್ರಾವಣನೂ ಸಹ ಸಿಂಪರಣೆ ಮಾಡಬಹುದು. ಬೋರ್ಡೋ ದ್ರಾವಣ ಅಂದ್ರೆ ಸೇಮ್ ಕಾಪರ್ ಆಕ್ಸಿಕ್ಲೋರೈಡ್, ಎರಡು ಒಂದೇ. ಬೋರ್ಡೋ ದ್ರಾವಣ ಹೆಂಗೆ ಮಾಡೋದು ಅಂದ್ರೆ, ಮೈಲ್ ತುತ್ತ 1 barrel ಅಲ್ಲಿ, ಇನ್ನೊಂದರಲ್ಲಿ 1 kg ಸುಣ್ಣದರಳು 50 liters ನೀರಲ್ಲಿ ಕರಗಿಸಿ ಇದು ಸಪರೇಟ್ ಆಗಿ ಕರಗಿಸ್ಬಿಟ್ಟು ಇದರಲ್ಲಿ ಬರಂತ ತಿಳಿ ನೀರ್ನ 3ನೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು 1% ಬೋರ್ಡೋ ಆಗುತ್ತೆ, ಶೇಕಡ 1% ಬೋರ್ಡೋ ದ್ರಾವಣ ಆಗುತ್ತೆ. ಇದು ಎರಡೂ ಸೇರಿಸಿ 100 liters ದ್ರಾವಣ ಆಗುತ್ತೆ. ಇದು 1 ಎಕರೆಗೆ ಇದನ್ನ ಸಿಂಪರಣೆ ಮಾಡ್ಕೋಬಹುದು. ಅದು ಎಲೆ ಚುಕ್ಕಿ ರೋಗ ಹತೋಟಿ ಆಯ್ತು. ಇನ್ನೊಂದು ಗೆಡ್ಡೆ ಕೊಳೆ ರೋಗ ಅಂತ ಬರುತ್ತೆ. ಇದು ಎಲೆ ತುದಿ ಭಾಗ ಹಳದಿ ಆಗ್ಬಿಟ್ಟು, ಆಮೇಲೆ ಎಲೆಗಳೆಲ್ಲ ಹಳದಿ ಆಗ್ಬಿಟ್ಟು ಗಿಡ ಎಲ್ಲ ಬಾಡಿ ಹೋಗ್ತವೆ, ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗಿ ಎಲ್ಲ ಮೃದುವಾಗಿ ಕೊಳ್ತು ಹೋಗ್ತವೆ. ಇದನ್ನ ಹತೋಟಿ ಮಾಡಕ್ಕೆ ಅಂದ್ರೆ ಮೊದಲನೇದಾಗಿ ಆರೋಗ್ಯವಂತ ಗೆಡ್ಡೆಗಳನ್ನು ತಗೋಬೇಕು, ಒಂದನೇದು. ಆಮೇಲೆ ಬೀಜದ ಗೆಡ್ಡೆ ತಗೊಂಡ್ಮೇಲೆ ಅದನ್ನ ನಾವು ಸ್ಟೋರ್ ಮಾಡ್ತೀವಲ್ಲ, ಸ್ಟೋರ್ ಮಾಡಕ್ ಮುಂಚೆ ಮ್ಯಾಂಕೋಜಬ್ ಅವಾಗ್ಲೇ ಹೇಳಿದ್ನಲ್ಲ, 30 minutes ಇದ್ರಲ್ಲಿ ನೆನ್ಸ್ಬಿಟ್ಟು ಅದನ್ನ ನೆರಳಲ್ಲಿ ಹರಡಿ ಉಪಚಾರ ಮಾಡಿದ್ಮೇಲೆ ಅದನ್ನ ಶೇಖರಣೆ ಮಾಡಬೇಕು. ಫೆಬ್ರವರಿ ಮಾರ್ಚ್ ಅಲ್ಲಿ ನಾಟಿ ಮಾಡೋದ್ರಿಂದ ಇದನ್ನ ಸ್ವಲ್ಪ ಹತೋಟಿಗೆ ಬರ್ಬೋದು, ಯಾಕೆಂದ್ರೆ ಮಳೆ ಪ್ರಾರಂಭ ಆಗಿರಲ್ವಲ್ಲ, ಹಂಗಾಗಿ ಗೆಡ್ಡೆ ಕೊಳೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಅವಾಗ್ಲೇ ಹೇಳ್ದೆ ನಾನು ಡ್ರೈನೇಜ್ ತುಂಬಾ ಮುಖ್ಯ ಅಂತ. ನೀರ್ ನಿಲ್ಲಕ್ ಬಿಡಬಾರ್ದು, ನೀರು ಬಸ್ದು ಹೋಗಂಗೆ ಭೂಮಿನ ನಾವು ಪ್ರಿಪೇರ್ ಮಾಡ್ಕೋಬೇಕು, ಅವಾಗ ಇದು ಬರಲ್ಲ. ಆ ನಂತರ ಬಂದ್ರ ನಂತರನೂ ಸಹ ರಾಸಾಯನಿಕ ಮೆಟಲ್ ಎಕ್ಸಿಲ್ MZ-72 ಅಂತ, ಅದನ್ನ 6 ಗ್ರಾಮ್ 1 ಲೀಟರ್ ನೀರಿಗೆ ಅದನ್ನ ನೆನ್ಸ್ಬಿಟ್ಟು ಬಿತ್ತನೆ ಮಾಡಂತದ್ದು. ಆಮೇಲೆ ಆರ್ಗ್ಯಾನಿಕ್ ಕೆಲವೊಂದು ಇದಿದಾವೆ, ಟ್ರೈಕೋಡರ್ಮಾ ಅಂತ ಹೇಳಿದೆ ಅದು 1 ಕೆಜಿ, ಆಮೇಲೆ ಬೇವಿನ ಹಿಂಡಿ 1 ಕೆಜಿ, ಆಮೇಲೆ ಶಿಲೀಂದ್ರನಾಶಕ ಬಯಾಲಜಿಕಲ್ ಇರ್ತವೆ ಅವನ್ನೆಲ್ಲ ಭೂಮಿಗೆ ಅಪ್ಲೈ ಮಾಡಿ ಅದನ್ನು ಸಹ ಕಂಟ್ರೋಲ್ ಮಾಡ್ಕೋಬಹುದು. ಆಮೇಲೆ ರೋಗಗ್ರಸ್ತ ಗೆಡ್ಡೆಗಳನ್ನ ನಾವು ತೆಗೆದಾಕ್ಬೇಕು ಭೂಮಿಯಿಂದ, ಇದರಿಂದ ಬೇರೆ ಪಕ್ಕದ ಇದಕ್ಕೂ ಹರಡಲ್ಲ. ಕೊನೆಯದಾಗಿ 3 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡ್ ಅವಾಗ ಹೇಳಿದ್ನಲ್ಲ, ಅದನ್ನ ಸಹ ಸಿಂಪರಣೆ ಮಾಡೋದ್ರಿಂದ 1 ಲೀಟರ್ಗೆ 3 ಗ್ರಾಮ್ ಹಾಕ್ಬಿಟ್ಟು ಸಿಂಪರಣೆ ಮಾಡೋದು, ಮತ್ತೆ ಮಡಿಗಳಿಗೂ ಸಹ ಡ್ರೆಂಚ್ ಮಾಡಬಹುದು, ತೇವಿಸ್ಬಿಟ್ಟು, ಅವಾಗ ಈ ರೋಗ ಹತೋಟಿ ಆಗ್ತದೆ. ಇವು 2 ಮುಖ್ಯವಾದಂತ ರೋಗಗಳು. ಆಮೇಲೆ ಹುಳುಗಳು ಬರ್ತವೆ, ಒಂದೇ ಕಾಂಡ ಕೊರೆಯ ಹುಳ ಅಂತ ಒಂದ್ ಬರುತ್ತೆ, ಇದು ಮರಿ ಹುಳ ಹಸಿ ಕಾಂಡನ ಸುರಂಗ ಕೊರೆದ್ಬಿಟ್ಟು ಎಲ್ಲ ತಿಂದಾಕುತ್ತೆ, ರಂಧ್ರ ಆಗುತ್ತೆ, ಆಮೇಲೆ ಸುಳಿ ಒಣಗಿ ಇದು ಸತ್ತೋಗುತ್ತೆ. ಅನಂತರ ಎಲೆ ತಿನ್ನೋ ಹುಳನು ಇರುತ್ತೆ, ಎಲೆನೂ ತಿನ್ನುತ್ತೆ, ಮರಿ ಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡ್ತವೆ. ಇದಕ್ಕೆ ಇನ್ಸೆಕ್ಟಿಸೈಡ್ ಯಾವ್ದಾದ್ರು ಡೈಮಿಥಿಯೇಟ್ 1.7 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಮೆಲಾತಿಯನ್ನು 2 ಮಿಲಿ 1 ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡ್ಕೋಬೇಕು. ನೋಡ್ಕೊಂಡು ಎಷ್ಟು ಬಾಧಿಸಿದೆ ನೋಡ್ಕೊಂಡು ಇದ್ ಮಾಡ್ಕೋಬೇಕು. ಇವಿಷ್ಟು ಕೀಟ ಮತ್ತು ರೋಗಗಳ ಬಗ್ಗೆ. ಇನ್ನು ಈ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರು ಹೆಚ್ಚು ಬಂಡವಾಳವನ್ನ ಹಾಕ್ತಾರೆ, ಹೆಚ್ಚು ಖರ್ಚನ್ನ ಮಾಡ್ತಾರೆ, ಇಲ್ಲಾದ್ರೂ ಖರ್ಚನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಇದಾವೆ? ಖರ್ಚು ಜಾಸ್ತಿನೇ ಆಗುತ್ತೆ. 1 ಎಕರೆಗೆ ಹೆಚ್ಚು ಕಡಿಮೆ 1.5 ಲಕ್ಷದವರೆಗೆ ಖರ್ಚಾಗುತ್ತೆ, ಅದರಲ್ಲಿ ಬಿತ್ತನೆ ಇದಕ್ಕೆ 30,000 ಖರ್ಚಾಗುತ್ತೆ, ಆಮೇಲೆ ಇದಕ್ಕೆ ಕೂಲಿ ವೆಚ್ಚಕ್ಕೆ 12,000 ಹೋಗುತ್ತೆ, ಗೊಬ್ಬರ ಮತ್ತೆ ಔಷಧಿಗೆ 1-10,000 ಖರ್ಚಾಗುತ್ತೆ, 1.5 ಲಕ್ಷ ಖರ್ಚಾಗುತ್ತೆ 1 ಎಕರೆಗೆ. ಎಕರೆಗೆ ಇಳುವರಿ ಬಂದು 8-12 ಟನ್ವರೆಗೆ ಬರುತ್ತೆ, ಒಟ್ಟು ನಿವ್ವಳ ಲಾಭ ಅಂತಂದ್ರೆ 1 ಲಕ್ಷದವರೆಗೆ ಬರಬಹುದು 1 ಎಕರೆಗೆ ಮಿನಿಮಮ್ ಮ್ಯಾಕ್ಸಿಮಮ್ ನೋಡ್ಕೊಂಡು. ಈ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಆರೋಪ ಏನು ಅಂತ ಅಂದ್ರೆ ಹೆಚ್ಚೆಚ್ಚು ರಾಸಾಯನಿಕಗಳನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ, ಅದು ಗೊಬ್ಬರ ಆಗಿರಬಹುದು, ಕೀಟನಾಶಕ ಆಗಿರಬಹುದು, ರೋಗನಾಶಕ, ಇತ್ತೀಚೆಗೆ ಕಳೆನಾಶಕವನ್ನು ಕೂಡ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಸಾವಯವ ಪದ್ಧತಿಯಲ್ಲಿ ಏನಾದರೂ ಶುಂಠಿಯನ್ನ ಉತ್ಪಾದನೆಯನ್ನ ಮಾಡಬಹುದು? ಹೌದು, ಅದು ಹೇಳ್ತೀವಿ. ಸಾವಯವ ಉತ್ಪಾದನೆಗೆ ಮಣ್ಣು ಹವಾಗುಣ ಪರಿಸ್ಥಿತಿಗೆ ಹೊಂದ್ಕೊಂಡಂಗೆ, ಆಮೇಲೆ ಕೀಟ ರೋಗ ನೋಡ್ಕೊಂಡು ಎಲ್ಲ, ನಾವು 1 ಸ್ಥಳೀಯ ತಳಿಗಳನ್ನೇ ಉಪಯೋಗಿಸ್ಬೇಕು. ಆನಂತರ ಹೊಲದಲ್ಲೇ ಸಿಗುತ್ತಲ್ಲ ತ್ಯಾಜ್ಯ ಪದಾರ್ಥ, ಬೆಳೆಗಳ ಶೇಷ ಪದಾರ್ಥಗಳು, ನೆರಳಿನ ಮರಗಳು, ಆಮೇಲೆ ಇನ್ಯಾವುದೇ ಗಿಡ ಸವರಿದಾಗ ಹಸಿರೆಲೆ ಗೊಬ್ಬರ ಸಿಗುತ್ತೆ, ಆಮೇಲೆ ಬೆಳೆಗಳ ಉಳಿಕೆ ಇದಿರುತ್ತಲ್ಲ, ದನಗಳ ಸಗಣಿ ರಾಡಿ, ಕೋಳಿಗಳು ವಿಸರ್ಜಿಸಿದಕ್ಕೆ, ಇಂಥವೆಲ್ಲ ಇದರಿಂದ ಕಾಂಪೋಸ್ಟ್ ಮಾಡಿಕೊಂಡು ಉಪಯೋಗಿಸ್ಬೋದು ಶುಂಠಿ ಬೆಳೆಯಕ್ಕೆ. ಆಮೇಲೆ ಎರೆಹುಳು ಗೊಬ್ಬರ ತಯಾರಿಸ್ಬಿಟ್ಟು ಅದನ್ನ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ 1, ಆಮೇಲೆ ಸಾವಯವ ಉತ್ಪಾದನೆ ಆಗುತ್ತೆ. ಇದರಿಂದ ಸಾವಯವ ಪದ್ಧತಿ ಮಾಡಿದ್ರೆ, ನಾನು ಅವಾಗ್ಲೇ ಹೇಳ್ದೆ, ಕೃತಕ ರಾಸಾಯನಿಕ ಗೊಬ್ಬರ, ಪೀಡನಾಶಕ, ಶಿಲೀಂದ್ರನಾಶಕ ಇವನ್ ಯಾವ್ದು ಬಳಸಕ್ಕೆ ಆಗಲ್ಲ, ಬಳಸಬಾರ್ದು ಅಂದ್ರೆ ಅದು ಸಾವಯವ ಆಗಲ್ಲ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕೋಬೇಕು, 1-25-30 ಟನ್, ಎರೆಹುಳು ಗೊಬ್ಬರ 1-5 ಟನ್, 1 ಹೆಕ್ಟರಿಗೆ ಎಕರೆಗೆ 2 ಟನ್ ಆಗುತ್ತೆ. ಇದು ಹಾಕೊಂಡು ಮಾಡ್ಕೊಂಡು ಇದು ಮಾಡ್ಬೇಕು. ಆಮೇಲೆ 45 ದಿನಗಳ ಅಂತರದಲ್ಲಿ ಮಡಿಗಳ ಮೇಲೆ 1.5 ತಿಂಗಳ ಅಂತರದಲ್ಲಿ ಹಸಿರೆಲೆಗಳಿಂದ ಹೊದಿಕೆ ಮುಚ್ಚಬೇಕು. ಅವಾಗ್ಲೇ ಹೇಳಿದ್ನಲ್ಲ, ಅದೇ ಸಾವಯವ. ಆಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಅದರ ಆಧಾರದ ಮೇಲೆ ಸುಣ್ಣ ಅಥವಾ ಡೋಲೊಮೈಟು ಶಿಲಾರಂಜಕ ಹಾಕೋಬೇಕು. ಅಂದ್ರೆ ಈಗ ಆಮ್ಲದ ಅಂಶ ಜಾಸ್ತಿ ಇದ್ರೆ ಸುಣ್ಣ ಹಾಕೋಬೇಕು, ಆತರ. ಆಮೇಲೆ ಇದು ಬೂದಿಯನ್ನು ಸಹ ಉಪಯೋಗಿಸ್ಬೋದು, ಇದರಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ, ಇದನ್ನ ಸಹ ಮಣ್ಣಿಗೆ ಸೇರಿಸೋದ್ರಿಂದ ಚೆನ್ನಾಗಿ ಇದು ಬರುತ್ತೆ. ಪೊಟ್ಯಾಶ್ ರಂಜಕ ಇರುತ್ತೆ ಬೂದಿಯಲ್ಲಿ, ಇದನ್ನು ಸಹ ಉಪಯೋಗಿಸ್ಬೋದು. ಆಮೇಲೆ ಲಘು ಪೋಷಕಾಂಶಗಳ ಕೊರತೆಯಿಂದ ಇಳುವರಿ ಕಡಿಮೆ ಆಗುತ್ತೆ. ನಾವು ಸಾವಯವ ಅಂತ ಹೋದ್ರೆ ನಾವು ಗೊಬ್ಬರ ಹಾಕಲ್ಲ ಅಂತಂದ್ರೆ ಇದು ಪೋಷಕಾಂಶ ಕೊರತೆ ಬಂದೇ ಬರುತ್ತೆ. ಇದಕ್ಕೆ ಎಲೆಗಳ ಸಿಂಪರಣೆ ಮಾಡಕ್ಕೆ ಒಂದು ಕೆಲವೊಂದೆಲ್ಲ ಇದಾವೆ, ಅವನ್ನ ಸಿಂಪರಣೆ ಮಾಡ್ಬೋದು. ಬೇವಿನ ಹಿಂಡಿ ಉಪಯೋಗಿಸ್ಬೋದು, ಆಮೇಲೆ ತೆಂಗಿಂದ ಕಾಯಿರ್ ಪಿತ್ತು ಅದನ್ನು ಸಹ ಹಾಕೋಬಹುದು. ಆಮೇಲೆ ಅಜೋಸ್ಪೈರಿಲಮ್ ಮತ್ತೆ ಫಾಸ್ಪೇಟ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಸಿಗುತ್ತೆ, ಇದನ್ನು ಸಹ ನಾವು ಸಿಂಪರಣೆ ಮಾಡಬಹುದು ಬೆಳೆಗೆ, ಅದು ಸಿಗುತ್ತೆ. ಅದನ್ನ ಸಿಂಪರಣೆ ಮಾಡಿದ್ರೆ ಸಾವಯವದಲ್ಲಿ ನಾವು ಉತ್ಪಾದನೆ ಮಾಡಬಹುದು, ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಇಳುವರಿನೂ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಜೈವಿಕ ಪೀಡನಾಶಕಗಳು ಸಿಗ್ತವೆ, ಆಮೇಲೆ ಗ್ರೋತ್ ರೆಗ್ಯುಲೇಟರ್ಸ್ ಇವೆಲ್ಲ ಸಿಗ್ತವೆ, ಅವನ್ನು ಸಹ ಉಪಯೋಗಿಸ್ಬೋದು. ಆಮೇಲೆ ಈಗ ಹುಳ ಎಲ್ಲ ಬಂದ್ರೆ ಅದು ಮ್ಯಾನ್ಯುಯಲ್ ಆಗಿ ತೆಗೆದಾಕೋದು ಸಿಂಪರಣೆ ಮಾಡಕ್ಕಿಂತ ಅದನ್ನೇ ಮಾಡ್ಬೇಕಾಗತ್ತೆ. ಆಮೇಲೆ ಬಾಧೆಗೊಳಗಾದಂತಹ ದಂಟು, ರೈಸೋಮ್ ಗೆಡ್ಡೆ, ಅದನ್ನೆಲ್ಲ ಕಿತ್ತಾಕುವಂಥದ್ದು ಅದು ಜುಲೈ ಆಗಸ್ಟ್ ಅಲ್ಲಿ ಮಾಡ್ಬೇಕು, 15 ದಿನಕ್ಕೊಂದ್ಸಲ. ಆಮೇಲೆ ಇನ್ನು ಹುಳುಗಳು ಜಾಸ್ತಿ ಕಂಡು ಬಂದ್ರೆ ನಾವು ರಾಸಾಯನಿಕ ಔಷಧಿ ಹೇಳ್ದ್ವಲ್ಲ ಅದ್ರ ಬದಲು ನೀಮ್ ಆಯಿಲ್ ಸಿಗುತ್ತೆ 0.5%, ಅದನ್ನ ಸಿಂಪರಣೆ ಮಾಡಬಹುದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ, ಒಂದು 21 ದಿನಗಳ ಅಂತರದಲ್ಲಿ ಸಿಂಪರಣೆ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅಂತ ಸಿಗುತ್ತೆ, ಇದನ್ನು ಸಹ ಸಿಂಪರಣೆ ಮಾಡಬಹುದು. ಆಮೇಲೆ ಬಿತ್ತನೆಗೆ ಆರೋಗ್ಯವಂತ ಗೆಡ್ಡೆನ ಆಯ್ಕೆ ಮಾಡ್ಕೋಬೇಕು. ಅವಾಗ ಹೇಳಿದ್ನಲ್ಲ ಸೋಲರೈಸೇಷನ್ ಅಂತ, ಪಾಲಿಥಿನ್ ಹಾಳೆ ಹರಡೋದು, ಇದು ಸಹ ಸಾವಯವ ಉತ್ಪಾದನೆಗೆ ಹೆಲ್ಪ್ ಮಾಡುತ್ತೆ. ಅದ್ ಮಾಡಾದ್ಮೇಲೆ ಟ್ರೈಕೋಡರ್ಮನ ಸೂಡೋಮಾನಸ್, ತೆಂಗಿನ ನಾರಿನ ಹುಡಿ, ಅದು ಕಾಯಿರ್ಪಿತ್ತು, ಆಮೇಲೆ ಚೆನ್ನಾಗಿ ಕಳಿತ ಗೊಬ್ಬರ ಕಾಂಪೋಸ್ಟ್, ಆಮೇಲೆ ಬೇವಿನ ಹಿಂಡಿ, ಇವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಬೆಳ್ಕೊಂಡ್ರೆ ಅದು ಸಾವಯವ ಪದ್ಧತಿಯಲ್ಲಿ ಬೆಳ್ದಂಗಾಗತ್ತೆ. ಆನಂತರ ಗೆಡ್ಡೆ ಕೊಳೆಯುವ ರೋಗ ಇವನ್ನು ಸಹ ಕಂಟ್ರೋಲ್ ಮಾಡಬಹುದು ಟ್ರೈಕೋಡರ್ಮ ಮತ್ತೆ ಸೂಡೋಮನಸ್ ಹಾಕೋದ್ರಿಂದ. ಆಮೇಲೆ ಬೋರ್ಡೋ ಮಿಕ್ಸ್ಚರ್ ನಾವು ಯೂಸ್ ಮಾಡಬಹುದು ಸಾವಯವ ಪದ್ಧತಿ ಆದ್ರೂ ಸಹ, ಅದು ಕೆಮಿಕಲ್ ಅದನ್ನು ಸಹ ಆರ್ಗ್ಯಾನಿಕ್ ಕಲ್ಟಿವೇಶನ್ ಗೆ ಬೋರ್ಡೋ ಮಿಕ್ಸ್ಚರ್ ಅವಾಗ ಹೇಳಿದ್ನಲ್ಲ ಅದನ್ನ ಉಪಯೋಗಿಸ್ಬೋದು. 8 kg ಬೇಕಾಗತ್ತೆ ಕಾಪರ್ ಸಲ್ಫೇಟ್ ಒಂದು ಹೆಕ್ಟರಿಗೆ, ಅಂದ್ರೆ 1 ಎಕರೆಗೆ 3 kg. ಇವಿಷ್ಟರಿಂದ ಎಲ್ಲ ರೋಗನು ಹತೋಟಿ ಮಾಡಬಹುದು, ಹುಳಗಳನ್ನು ಹತೋಟಿ ಮಾಡಬಹುದು, ಮಣ್ಣಿನ ಫಲವತ್ತತೆಯನ್ನು ಸಾವಯವ ಪದ್ಧತಿಲೇ ಮಾಡ್ಕೋಬಹುದು. ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಹೌದು, ಸ್ವಲ್ಪ ಕಷ್ಟ ಹಾಕಿದ್ರೆ ಒಳ್ಳೆ ಅನುಕೂಲವೂ ಕೂಡ ಆಗುತ್ತೆ, ಯಾಕಂದ್ರೆ ಇವತ್ತು ಸಾವಯವ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇರೋ, ನಾನು ಹೇಳಿದಷ್ಟು ಸುಲಭ ಆಗಲ್ಲ, ಫೀಲ್ಡ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅಂತಿಮವಾಗಿ ನಮ್ಮ ಈ ಶುಂಠಿ ಬೆಳೆಗಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅದೇ, ಒಂದು ಪ್ರತಿ ವರ್ಷ ಅದೇ ಬೆಳೆನ ಬೆಳಿಬಾರ್ದು. ಒಂದು ಈ ವರ್ಷ ಬೆಳೆದು ಒಂದ್ 2 ವರ್ಷ ಬಿಟ್ಟು ಬೇರೆ ಬೆಳೆ ಬೆಳ್ಕೊಂಡು ಜಾಗ ಬದಲಾವಣೆ ಮಾಡ್ತಾ ಬದಲಾವಣೆ ಮಾಡ್ಕೊಳ್ಬಹುದು, ಪರ್ಯಾಯ ಬೆಳೆ ಬೆಳ್ಕೊಂಡು ಬೆಳೆದ್ರೆ ಆಗುತ್ತೆ. ಶುಂಠಿ ಶುಂಠಿ ಹೆಂಗೆ ಅಂತಂದ್ರೆ ಇದು ಒಂಥರ ಎಕನಾಮಿಕ್ ಕ್ರಾಪ್, ರೇಟ್ ಒಂದೇ ತರ ಇರಲ್ಲ, ಇವಾಗ ಜಾಸ್ತಿ ಇರುತ್ತೆ ಒಂದೇ ಸಲ ಕಡಿಮೆ ಆಗುತ್ತೆ, ಹಂಗಾಗಿ ತುಂಬಾ ಲಾಸ್ ಮಾಡ್ಕೊಂಡವ್ರನ್ನು ನೋಡಿದೀವಿ, ತುಂಬಾ ಲಾಭ ಮಾಡ್ಕೊಂಡವ್ರನ್ನು ನೋಡಿದೀವಿ, ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಬೆಳೆಯೋದ್ರಿಂದ ಲಾಸ್ ಆದ್ರೂ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ, ಹಂಗಾಗಿ ಅದೊಂದು ಮಾಡ್ಕೋಬಹುದು, ಒಳ್ಳೆ ಆದಾಯ ಸಿಗುತ್ತೆ, ಬೆಳಿಬಹುದು ಶುಂಠಿ ಬೆಳೆಯಬಹುದು. ಅಡಿಕೆ ತೋಟ ತೆಂಗಿನ ತೋಟದ ಮಧ್ಯನೂ ಬೆಳ್ಕೊಳ್ಳೋದ್ರಿಂದ ಬೆಳಿಬಹುದು, ಅದೇ ಎಕ್ಸಾಸ್ಟಿವ್ ಕ್ರಾಪ್ ಆಗಿರೋದ್ರಿಂದ ಪದೇ ಪದೇ ಬೆಳಿಬಾರದು. ಈ ಶುಂಠಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡತಕ್ಕಂತದ್ದು ಹೇಗೆ? ನನ್ನ ನಂಬರ್ 9485366610. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ? 9485366610. ಒಳ್ಳೆಯದು ಎಂ ಎನ್ ಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಸಮಗ್ರ ಬೇಸಾಯ ಪದ್ಧತಿ ಹಾಗೂ ಪ್ರಮುಖ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಶುಂಠಿ ಬೆಳೆಯ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಪ್ರಮುಖ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕಾರ್ಯಕ್ರಮಗಳು ಈ ಕುರಿತಂತೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್.

ಆಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳೆದಾನ ಹರಿ ಹರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯೇರು ಹೊರುವಂತ ಮುಂಜನೆದ್ದು ಕುಂಭರಣ್ಣ ಹಾಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಹರಿ ಹರ್ಯಾಡಿ ಮಣ್ಣ ತುಳಿದುತ್ತ ಮಾಡ್ಯಾನ ನಾರೇರು ಹೊರುವಂತೊಂದೈರಾಣಿ ನಾರೇರು ಹೊರುವಂತೊಂದೈರಾಣಿ ಮುಂಜನೆದ್ದು ಕುಂಭರಣ್ಣ ಹಾಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ನಿದ್ದು ಕುಂಭರಣ್ಣ ಹಾಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಚಂದಾಗಿ ಮಾಡೋ ಹಸಿಕರಗ ಮುಂಜನೆದ್ದು ಕುಂಭರಣ್ಣ ಹಾಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಮುಂಜನೆದ್ದು ಕುಂಭರಣ್ಣ ಹಾಲುಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಕೊಡದ ಮಗೇನ ಬರೆದಾಳ ಕುಂಭರಣ್ಣನ ಚೆಲುವ ಬಸವೈನ ವಸ ಮುಕ್ಕವ ಮುಂಜನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹರ್ಯಾಡಿ ಮಣ್ಣ ತುಳಿದು ತಮಾಳ್ಯಾನ ನಾಲೇರು ಹೊರುವಂತೊಂದೈ ರಾಣಿ ನಾಲೇರು ಹೊರುವಂತೊಂದೈ ರಾಣಿ ಮುಂಜನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ